ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಬೆಳೀತಕ್ಕಂಥ ಒಂದು ಶಕ್ತಿ ಇರಬೇಕು. ಮತ್ತು ಕಡಿಮೆ ಎತ್ತರ ಮತ್ತು ಗಿಡಗಳು ನಾವು ಲಾಡ್ಜಿಂಗ್ ಅಂತ ಏನಂತೀವಿ ಬಾಗಿ ಬೀಳುವಂತಿರಬಾರ್ದು. ಯಾಕೆಂದರೆ ನಾವು ಅತಿ ಹೆಚ್ಚು ಗಿಡಗಳನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಇದು ಒಂದು ಬಾಗಿ ಬೀಳ್ತಕ್ಕಂಥ ಪ್ರಮೇಯ ಇರಬಾರ್ದು. ಮತ್ತು ಒಂದು ಗಿಡಕ್ಕೆ ಎರಡರಿಂದ ಹೆಚ್ಚು ತೆನೆಗಳನ್ನು ಬಿಡುವಂಥ ಒಂದು ಕೆಪ್ಯಾಸಿಟಿ ಇರಬೇಕು ಅಂಥ ತಳಿಗಳು. ಮತ್ತು ಈ ಹೆಚ್ಚು ಗೊಬ್ಬರನ್ನು ಪಡೆಯಬಹುದು. ಇನ್ನು ಇಲ್ಲಿ ತಾವು ಹೇಳಿದರೆ ಈ ಮೇಲಿನ ತೆನೆ ತೆಗೆಯದ ಒಂದು ಪದ್ಧತಿ ಅಂದರೆ ಮೇಲೆ ಹೇಗೆ ಇದನ್ನು ಮಾಡ್ಬೇಕು, ಅದನ್ನು ಡಿಟ್ಯಾಸ್ಲಿಂಗ್ ಅಂತ ಹೇಳ್ತಾರೆ ನೀವು? ಹೌದು, ನಾವು ಹೇಳ್ತೀವಿ ವೈಜ್ಞಾನಿಕವಾಗಿ ಅದನ್ನು ಡಿಟ್ಯಾಸ್ಲಿಂಗ್ ಅಂತಾರೆ. ಇದು ಒಂದು ಬೇಬಿಕಾರ್ನ್ ಒಂದು ಬೇಸಾಯದಲ್ಲಿ ಬಹಳ ಮುಖ್ಯವಾದ ಒಂದು ಕಾರ್ಯ, ಒಂದು ಪದ್ಧತಿ. ಮೆಕ್ಕೆಜೋಳ ಮೇಲೆ ಹೂ ಬಿಟ್ಟಿರುತ್ತೆ, ಆ ಹೂವನ್ನು ತೆಗಿಬೇಕು. ಯಾಕೆ ತೆಗಿಬೇಕು ಅಂದರೆ ನಾವು ಏನಾದರೂ ಅದನ್ನು ಅದೇ ರೀತಿಯಾಗಿ ಬಿಟ್ಟರೆ ಅದು ಕಾಳು ಕಟ್ಟೋದು ಪ್ರಮೇಯ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಳು ಬೇಗ ಕಟ್ಟುಬಿಡುತ್ತೆ. ಬೇಗ ಕಟ್ಟಿದ್ರೆ ಈ ಬೇಬಿಕಾರ್ನು ಆ ಒಂದು ಉದ್ದೇಶಕ್ಕೆ ಅದು ಸೂಕ್ತ ಆಗೋದಿಲ್ಲ, ಕಾಳು ಅಂತಂದ್ರೆ ಮಾರ್ಕೆಟಿಗೆ ಸರಿ ಆಗೋದಿಲ್ಲ ಅದು. ಹೌದು, ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ತುದಿಯನ್ನ ಚೂಟ್ಬೇಕಾದ್ರೆ ಅದ್ರ ಜೊತೆಗೆ ಎಲೆಗಳನ್ನ ತೆಗಿತಾರೆ. ಇದು ಒಳ್ಳೆಯ ಕಾರ್ಯ ಅಲ್ಲ. ಓನ್ಲಿ ತುದಿಯನ್ನ ಮಾತ್ರ ತೆಗಿಬೇಕು. ನೀವು ಎಲೆಗಳನ್ನ 1-3 ಎಲೆಗಳನ್ನ ತೆಗೆದ್ರು ಸಹ 5-15% ಇಳುವರಿಯಲ್ಲಿ ಕುಂಠಿತ ಆಗೋ ಒಂದು ಪ್ರಮೇಯ ಅಂದ್ರೆ ಮೇಲ್ಗಡೆ ತುದಿಯಲ್ಲಿ ಇರ್ತಕ್ಕಂತ ಮೆಕ್ಕೆಜೋಳದ ಹೂವೇನು ಬರುತ್ತಲ್ಲ ಅದನ್ನಷ್ಟೇ ಮಾತ್ರ ತೆಗಿಬೇಕು. ಅದು ಸಹ ಒಳ್ಳೆಯ ಪೋಷಕಾಂಶ ಇರೋದ್ರಿಂದ ಅದನ್ನ ದನಗಳಿಗೆ ಮೇವಾಗಿ ಬಳಸಬಹುದು. ಇನ್ನ ಕಟಾವದು ಹೇಗೆ, ಎಷ್ಟು ದಿವಸದಲ್ಲಿ ಇಳುವರಿ ಇದು ಆಗತ್ತೆ, ಇದು ಇಳುವರಿ ಎಷ್ಟು ಬರುತ್ತೆ ಒಂದು ಪ್ರತಿ ಹೆಕ್ಟರ್ಗೆ ಅಥವಾ ಪ್ರತಿ ಎಕರೆಗೆ ಮೇವದು ಎಷ್ಟು ಕೊಡುತ್ತೆ ಇದು? ಈಗ ಕಟಾವಿನ ಒಂದು ಸಮಯ ಬಹಳ ಸೂಕ್ತ, ಯಾಕೆಂದ್ರೆ ಕಟಾವನ್ನ ಮುಂಗಾರಿನಲ್ಲಿ ಪ್ರತಿದಿನ 1-3 ತೆಗಿಬೋದು. ಹಿಂಗಾರಿನಲ್ಲಾದರೆ 2 ದಿನಕ್ಕೆ 1 ತೆಗೆದು 2-3 ಉದ್ದದ ಒಂದು ತೆನೆಯ ಮೇಲ್ಗಡೆ ಕೂದಲು ಕಾಣಿಸಿದ ತಕ್ಷಣ ತೆಗಿಬೇಕು. ನಾವು ಹೆಚ್ಚು ದಿನ ಬಿಟ್ಟಂಗೆ ಅದರ ಒಂದು ಕ್ವಾಲಿಟಿ ಕಡಿಮೆ, ಅದು ಹಾರ್ಡ್ ಆಗಿಬಿಡುತ್ತೆ ಬಹಳ. ಹೌದು, ಅದು ನಮಗೆ ಒಳ್ಳೆಯ ಒಂದು ರುಚಿಕರ ತಿನ್ಲಿಕ್ಕೆ ರುಚಿ ಇರೋದಿರಲಿಲ್ಲ. ಒಂದು ಕೆಲವೊಮ್ಮೆ 3-4 ಕಟಾವು ಬರುತ್ತೆ, ಆದರೆ 2-3 ಒಂದು ಕಟಾವು ಮಾಡೋದ್ರಿಂದ ಒಳ್ಳೆಯ ಕ್ವಾಲಿಟಿ ಪಡಿಬೋದು. ಆಮೇಲೆ ಇಳುವರಿ ಅದು ಹೇಗೆ, ಮೇವನ್ನು ಹೇಗೆ ನಾವು ಇದನ್ನು ಉಪಯೋಗ ಮಾಡ್ಕೋಬೋದು ರಾಸುಗಳಿಗೆಲ್ಲ? ಹೌದು, ಬಹಳ ಮುಖ್ಯವಾದ್ದು. ಈ ಬೇಬಿಕಾರ್ನಲ್ಲಿ ಬೇಬಿಕಾರ್ನ್ ಸಿಗೋದ್ರ ಜೊತೆಗೆ ಒಂದು ಉತ್ತಮ ಗುಣಮಟ್ಟದ ಮೇವನ್ನು ಸಹ ದನಗಳಿಗೆ ಪಡಿಬೋದು. ಈಗ ನಾವು ಇಳುವರಿ ನೋಡಿಕೊಂಡ್ರೆ ಅದು ಒಂದು ತಳಿಗಳ ಒಂದು ಪ್ರಮಾಣದ ಮೇಲೆ ಅಥವಾ ನಿಮ್ಮ ನಿರ್ವಹಣೆಯ ಮೇಲೆ ನಿಂತಿರುತ್ತೆ. ಆದರೆ ಮುಖ್ಯವಾಗಿ ಮುಸುಕಿನ ಸಮೇತವಾಗಿ ನಾವು ಕಟಾವು ಮಾಡಿದ್ರೆ 75-100 ಅಂದರೆ 7.5-10 ಅಷ್ಟು ನಾವು ಪಡಿಬೋದು ಒಂದು ಹೆಕ್ಟೇರ್ಗೆ. ಮೇಲಿನ ಸಿಪ್ಪೆ ತೆಗೆದ್ರೆ 15-20 ಒಂದು ಹೆಕ್ಟೇರ್ಗೆ ಬರುತ್ತೆ. ಅದೇ ಹಸಿರು ಮೇವು ಒಂದು 15-40 ವರೆಗೂ ನಾವು ಇಳುವರಿಯನ್ನು ಪಡಿಬಹುದು. ಯಾಕೆಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದ ಗಿಡಗಳ ಸಂಖ್ಯೆ ಜಾಸ್ತಿ ಇರ್ತೈತೆ. ಈ ಜಾಸ್ತಿ ಇರೋದ್ರಿಂದ ಮೇವಿನ ಪ್ರಮಾಣವೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಇದು ಹಸಿಮೇವಾಗಿ ಬಳಸಬಹುದಾ ಅಥವಾ ಒಣಗಿಸಿ? ಇಲ್ಲ, ಹಸಿಮೇವಾಗಿ ಬಳಸಬಹುದು. ಹಸಿಮೇವಾಗಿ ಬಳಸಿದ್ರೆ ಅದರ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನ ಈ ಬೇಬಿ ಕಾರ್ನ್ ತಾವು ಹೇಳಿದ್ರಲ್ಲ, ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೇಗೆ ರೇಟ್ ಮಾರ್ತಾ ಇದೆ ಒಂದು ಕೆಜಿ ಲೆಕ್ಕದಲ್ಲಿ ಬೇಬಿ ಕಾರ್ನ್ ತೆಗೆದು, ನಿಮಗೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಎವರೇಜ್ ಆಗಿ ಎಷ್ಟು ರೇಟ್ ಸಿಗುತ್ತೆ ರೈತರಿಗೆ? ಆವರೇಜ್ ಆಗಿ ಒಂದು ಕೆಜಿಗೆ 45 ಸಿಗ್ಬೋದು. ಜಿಲ್ಲಾ ಮಟ್ಟದಲ್ಲಿ ಒಂದು ಬೆಲೆ ಜಾಸ್ತಿ ಇರುತ್ತೆ, ಮತ್ತೆ ಬೆಂಗಳೂರು ಸುತ್ತಮುತ್ತ ಆ ತರ ಒಂದು ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇರುತ್ತೆ. ತಾಲೂಕು ಮಟ್ಟದಲ್ಲೂ ಸಹ ಇದರ ಬೇಡಿಕೆ ಇದೆ, ಅಲ್ಲಿನ ಒಂದು ಬೆಲೆಯೂ ಸಹ ಏರುಪೇರು ಇರುತ್ತೆ. ಸುಮಾರು 45-50 ಒಂದು ಕೆಜಿಗೆ ನಾವು ಪಡಿಬಹುದು. ಮತ್ತೆ ಕಟಾವು ಮಾಡಿದ ಆದ ನಂತರ ಈ ಒಂದು ಬೇಬಿಕಾರ್ನ್ ತೆನೆಗಳನ್ನ ಗುಡ್ಡೆ ಹಾಕ್ಬಾರ್ದು, ಅಂದ್ರೆ ಒಂದು ಶೇಖರಣೆ ಮಾಡೋ ವಿಧಾನವು ಸಹ ಬಹಳ ಮುಖ್ಯವಾಗಿರುತ್ತೆ. ನೀವು ಗುಡ್ಡೆ ಹಾಕಿದ್ರೆ ಅದು ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಕೊಳತು ರಾಟಿಂಗ್ ಆಗೋಂತ ಒಂದು ಪ್ರಮೇಯ ಇರುತ್ತೆ. ಅದರಿಗೆ ಕಟಾವಿನ ನಂತರ ಶೇಖರಣೆ ಮಾಡಿ ಮಾರುಕಟ್ಟೆ ಮಾಡೋವರೆಗೂ ಬಹಳ ಎಚ್ಚರಿಕೆ ವಹಿಸಬೇಕು. ಅಂದ್ರೆ ದಿನನಿತ್ಯ ನಾವು ಇದನ್ನ 2 ಕಟಾವು ಮಾಡಿ ಮಾರ್ಕೆಟ್ ಮಾಡೇ ಬಿಡ್ಬೇಕು ಅದನ್ನ. ಹೌದು, ಉಳಿಸ್ಕೋಬಾರ್ದು. ಮತ್ತೆ ಉಳಿಸ್ಕೊಂಡ್ರು ಸಹ ಅದನ್ನ ಶೇಖರಣೆ ಮಾಡುವಂತ ವಿಧಾನಗಳನ್ನು ವೈಜ್ಞಾನಿಕವಾಗಿ ಶೇಖರಣೆ ಮಾಡಬೇಕು. ಅದರಿಂದ ಯಾವುದೇ ರೀತಿಯಾದ ಒಂದು ಕ್ವಾಲಿಟಿನಲ್ಲಿ ಏನು ತೊಂದರೆ ಆಗಲ್ಲ. ಅಂದ್ರೆ ಇದು ಬೇಬಿ ಕಾರ್ನು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸುತ್ತಮುತ್ತ ಭೂಮಿಯನ್ನು ಹೊಂದಿದಂತ ರೈತರು, ಜಿಲ್ಲಾ ಮಟ್ಟದಲ್ಲಿ ಭೂಮಿಯನ್ನು ಹೊಂದಿದಂತ ರೈತರು ಈ ಬೇಬಿ ಕಾರ್ನ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾಯೋಗಿಕವಾಗಿ ಬೆಳೆದು ಅದ್ರ ನೋಡ್ಬೇಕು ಅಂತಿರ್ತಾವೆ. ಈಗ ರೈತರು ಒಮ್ಮೆ ಹೋಗೋದ್ರ ಬದಲಾಗಿ ಸ್ವಲ್ಪ ಏನೋ ಒಂದು 2 ನಾಲ್ಕು ಗುಂಟೆಲಿ ಹಾಕಿ ಅದನ್ನ ಬೆಳೆದು ನೋಡಿ. ಹೌದು, ಈ ಬೇಬಿ ಕಾರ್ನ್ ಜೊತೆಗೆ ಸ್ವೀಟ್ ಕಾರ್ನ್ ಆಗಲಿ ಪಾಪ್ಕಾರ್ನ್ ಆಗಲಿ ಇವೆಲ್ಲವನ್ನ ಬೆಳೆದ್ರೆ ಬೇಗನೆ ಕಟಾವು ಬರೋದ್ರಿಂದ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ನೀವು ಹೇಳಿದಂಗೆ ಮಾರುಕಟ್ಟೆಯ ಲಭ್ಯತೆಯನ್ನು ನೋಡಿಕೊಂಡು ಯಾವ ಒಂದು ಸಮಯದಲ್ಲಿ

ಕೃಪೆಯಲ್ಲೇ ಕೈ ಬಿಡಿಯೋ ಈಶಾ, ಅಲ್ಲೇ ಇರುವ ಗೊರು ಮಾತೇಶ. ಜಗದೀಶನ ಜಪಿ ಸಗಲಲ್ಲ ಇದೆಯೋ ಸ್ಥಿರವಾದಲ್ಲ, ಪೂರ್ವ ಜನ್ಮದ ಫಲದಿಂದ ಆ ಮಾನವ ಜನ್ಮಕ್ಕೆ ನೀ ಬಂದೆ. ನೋಡಿ ಪ್ರಭು ನಾಮ ಕಡಿ ಮಾಡಿ ಕೊಯಿ ನರ ಜನ್ಮ, ಎಡೆ ಬಿಡದೆ ನೋಡಿ ಪ್ರಭು ನಾಮ ಕಡಿ ಮಾಡಿ ಕೊಯಿ ನರ ಜನ್ಮ. ಸತಿ ಸುತರ ನಿನ್ನವರಲ್ಲ, ಮತಿಹೀನಾಗಿ ಮೊಯಿಸಿದಲ್ಲ, ಎಡೆ ಬಿಡದೆ ನೋಡಿ, ಎಡೆ ಬಿಡದೆ ನೋಡಿ ಪ್ರಭು ನಾಮ ಕಡಿ ಮಾಡಿ ಕೊಯಿ ನರ ಜನ್ಮ. ತಂದೆ ತಾಯಿ ಬಂದು ಬಳಗವೆಲ್ಲ ನೀವಾಗ ಕಾಲಕ್ಕೆ ಒಬ್ಬರಿಲ್ಲ, ನಂದು ನಿಂದು ಎಂಬ ಭ್ರಾಂತಿ ಪಡೆದಿ